ಒಂದು ಮುಂಗಾರು ಇದು ಹಿಂಗಾರು ಮತ್ತು ಬೇಸಿಗೆ ಹಂಗಾಮಿನಲ್ಲಿ ಒಂದು 5.5 ಲಕ್ಷ ಕ್ವಿಂಟಲಷ್ಟು ಬಿತ್ತನೆ ಬೀಜದ ಅವಶ್ಯಕತೆ ಇರ್ತದೆ. ಈ ಒಂದು ನಮ್ಮ ವಾರ್ಷಿಕವಾಗಿ ಒಂದು 14-15 ಲಕ್ಷ ಕ್ವಿಂಟಲ್ ಬಿತ್ತನೆ ಬೀಜನ ಬೇಡಿಕೆ ಇರೋದನ್ನು ಗಮನಿಸಿ ನಾವು ಆ ಒಂದು ಪ್ರಕಾರ ಬೀಜೋತ್ಪಾದನೆ ಕ್ರಮವನ್ನು ನಾವು ಕೈಗೊಳ್ತಾ ಇದ್ದೀವಿ. ಆಯ್ತು, ಒಂದು ಕರೆಯನ್ನು ತೆಗೆದುಕೊಳ್ಳೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರು ಹೇಳಿ ಸರ್, ಎಲ್ಲಿಂದ? ಗೊತ್ತಾಯ್ತು, ಪ್ರಶ್ನೆ ಕೇಳಿ. ನಮಸ್ಕಾರ, ಪ್ರಶ್ನೆ ಕೇಳಿ ಸರ್. ನಮಸ್ತೆ ಸರ್, ನಾನು ಕಳೆದ ಸಾರ ರೈತ ಸಂಪರ್ಕ ಕೇಂದ್ರದಿಂದ 5/64 ಬ್ಯಾಗ್ ಭತ್ತ ತಂದಿದ್ದೆ. ಅದ್ರಲ್ಲಿ 2 ಬ್ಯಾಗ್ ಸೂಪರ್, 1 ಬ್ಯಾಗ್ ಜೆಳ್ಳು ಕಬ್ಜೆಳ್ಳು ಹಸಿರು ಭತ್ತ ಅಕ್ಕಿನೆಲ್ಲ ಬಂದಿತ್ತಲ್ಲ. ಇಷ್ಟ ಏನ್ ಹೇಳ್ತೀರಿ ಗುರುಗಳ ಬೀಜ ಇದು ಬಿಲ್ ಇದೆಯಾ? ಅದು ಹೋದ ವರ್ಷದ್ದು ನೀಲಿ ಕಲರ್ ಬಿಳಿ ಕಲರ್ ಹೋದ ಇತ್ತು, ಹೋಗಿ ತಗೊಂಡಿದ್ದಾಗ ಅದ್ ಮಡಗಿದ್ದೇನೆ. ನಮ್ಮ ರೈತ ಬಾಂಧವರು ಏನ್ ಹೇಳ್ತಾ ಇದ್ದೀರಾ, ತಾವು 2-3 ಬೀಜ ಬ್ಯಾಗ್ ತಂದಿದ್ದೆ, 2 ಉತ್ತಮವಾಗಿತ್ತು, 1 ಸರಿಯಾಗಿಲ್ಲ ಅಂತ ಹೇಳ್ತಾ ಇದ್ದೀರಾ. ಅದು ಆ ರೀತಿ ಆಗ್ಲಿ ಸಾಧ್ಯತೆ ಇರೋದು ಕಮ್ಮಿ. ಯಾಕೆಂತೇಳಿದ್ರೆ ನಮ್ಮ ನಿಗಮದ ವತಿಯಿಂದ ಏನು ಪ್ರಾಮಾಣಿತ ಬಿತ್ತನೆ ಬೀಜಗಳನ್ನ ಉತ್ಪಾದನೆ ಮಾಡಿ ಅದನ್ನೇ ಕೊಡೋದಕ್ಕೆ ನಾವು ಕ್ರಮ ಕೈಗೊಂಡಿರ್ತೀವಿ. ಈ ಪ್ರಾಮಾಣಿತ ಬಿತ್ತನೆ ಬೀಜಗಳ ಉತ್ಪಾದನೆ ತಮಗೆಲ್ಲ ಗೊತ್ತಿರೋ ಹಾಗೆ ಹಲವಾರು ಹಂತಗಳಲ್ಲಿ ಒಂದು ಗುಣಮಟ್ಟವನ್ನು ಪರಿಶೀಲಿಸಿ ನಾವು ಬೀಜೋತ್ಪಾದನೆ ಕೈಗೊಂಡಿರ್ತೀವಿ. ತಮಗೆ ಆ ಥರ ಏನಾದ್ರೂ ಒಂದು ಇದರಲ್ಲಿ ವ್ಯತ್ಯಾಸ ಬಂತು ಅಂತ ಹೇಳಿದರೆ ನೀವು ಅದು ಒಂದು ಏನೋ ನಾವು ಬಿತ್ತನೆ ಬೀಜ ತೆಗೆದುಕೊಂಡಾಗ ತಾವು ಬಿಲ್ಲುಗಳನ್ನು ಇಟ್ಕೊಂಡಿರುವಂಥದ್ದು ಅಥವಾ ಅದ ಒಂದು ಬಿತ್ತನೆ ಬೀಜ ಒಂದು ಸ್ವಲ್ಪ ಪ್ರಮಾಣವನ್ನು ಇಟ್ಕೊಂಡಿದ್ದು ಅಥವಾ ಅದು ಅಕಸ್ಮಾತ್ ಅದು ಇಲ್ಲ ಅಂದರೆ ಅದು ಬಿತ್ತನೆ ಬೀಜವನ್ನು ತೆಗೆದುಕೊಂಡಂಥ ಚೀಲ ಇವುಗಳು ಇತ್ತು ಅಂತಂದರೆ ನಮಗೆ ಅದನ್ನು ಎಲ್ಲಿ ನಮಗೆ ಹತ್ತಿರದ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರಗಳಿಗೆ ಹೋಗಿ ಭೇಟಿ ಮಾಡಿದೆ ಈ ತರ ಹಿಂಗಾಗಿದೆ ಅಂತ ಹೇಳಿದ್ರೆ ಅದು ಪರಿಶೀಲನೆ ಮಾಡಕ್ಕೆ ಅವಕಾಶ ಇರುತ್ತೆ ಸರ್. ಗಡ್ಡೆ ಬಿತ್ತನೆ ಮಾಡಕ್ ಹೋಗಿ ಅಲ್ಲಿ ನೋಡಿದ್ದು, ಆಮೇಲೆ ತೂರ್ ಬಿಟ್ಟು ನಾ 2 ಬ್ಯಾಗ್ ಹಾಕಿದ್ವಲ್ಲ ತೂರ್ ಬಿಟ್ಟು ಆಮೇಲೆ ಚೆನ್ನಾಗಿರೋ ಭತ್ತವನ್ನ ಬಿತ್ತನೆ ಮಾಡ್ರಿ ಗುರುಗಳೇ. ಅದನ್ನ ಅದ್ರಲ್ಲೇ ಅಂದ್ರೆ ಕ್ಲೀನ್ ಮಾಡ್ಕೊಂಡು ಮತ್ತೆ ಅದ್ರಲ್ಲೇ ಬಿತ್ತನೆ ಮಾಡಿದ್ರಿ, ಚೆನ್ನಾಗಿ ಬಂತು. ಗದ್ದೆಗೆ ತಗೊಂಡಿದ್ದಲ್ಲ ಆಳು ಕಾಳು ಎಲ್ಲ ಬಂದವ್ರೆ, ಏನು ವಾಪಸ್ ತರಬೇಕಾದ್ದೆ. ಆಯ್ತು, ತೂರ್ಬಿಟ್ಟು ಟ್ರಾಕ್ಟ್ರಿ ತೂರ್ಬಿಟ್ಟು ಎಲ್ಲ ಚೆನ್ನಾಗಿರೋ ಭತ್ತ ತಗೊಂಡು ಜೆಲ್ಲೆಲ್ಲ ಈಚೆ ಕರೆಸ್ಬಿಟ್ಟು ಭತ್ತ ಎರಡು ಭತ್ತ ಏಡ್ ಬ್ಯಾಗ್ ದೊಡ್ಡ ಇದ್ದು ಹಾಕಿವಿ ಡಿಸ್ಪ್ಲೇ ಮಾಡ್ರಿ ಗುರುಗಳ. ಯಾಕಂದ್ರೆ ಇಟ್ಕೊಂಡಿರಿ ಬೀಜ ಪಾವತಿ ಇಟ್ಕೊಂಡಿಲ್ಲ. ಅಲ್ಲ, ನಾವು ರೈತರು ಸುಳ್ಳು ಹೇಳಲ್ಲ ನಿಜಾಂಶ. ಯಾಕಂದ್ರೆ ಬಿತ್ತನ ಬೀಜ ಏನು ಫೈನ್ ಅಂದ್ಮೇಲೆ 1 ಮೂಟ ಹಿಂಗಾಗ್ಬೇಕಾದ್ ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀನಿ ಅಷ್ಟೇನೆ. ಒಳ್ಳೇದಾಯ್ತು, ತಾವು ಗಮನಕ್ಕೆ ತಂದಿದ್ದು ಒಳ್ಳೇದಾಯ್ತು. ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಆ ಥರ ಏನಾದ್ರು ನಿಮಗೆ ಬಂದಿತ್ತು ಅಂದರೆ ನಾವೂ ಕೂಡ ಎಚ್ಚರಿಸಿಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಒಳ್ಳೇದಾಯ್ತು ರೈತ ಬಂದರು. ಮುಂದಿನ ಕರೆ ನೋಡೋಣ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ತಮಗೆ. ಹಲೋ, ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರು ಹೇಳಿ, ಎಲ್ಲಿಂದ? ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಹಲೋ, ಹೆಸರು ಹೇಳಿ ಸರ್, ಎಲ್ಲಿಂದ? ವಿಜಯಪುರ ಜಿಲ್ಲೆ ತ್ರಿಕೋಟರ ತಾಲೂಕು ಹನುಮಾನ ಗ್ರಾಮದಿಂದ ಕಲ್ಲಪ್ಪ ಬಸಪ್ಪ ತಳವಾರ. ಕೇಳಿ ತಳವಾರ ಪ್ರಶ್ನೆ. ಈಗ ನಮಗೆ TSDR ಕೊಟ್ಟು ಬಹಳ ಮಾಹಿತಿ ಬೀಜ ಭಾರಿ ಆಗಿತ್ತು ಸಾಹೇಬ್ರ ನಮ್ಗೆ. ಮೊದಲ ನಾಟಿ ಬೀಜ ನಾನು ಹಾಕಿ ಬರೀ ಎಷ್ಟು ಒಂದ್ ಎಕರೆಕ ಒಂದ್ ಕಟ್ಟ ತೆಗಿತಿದೆ. ಈಗ TSDR ತೊಗರಿ ಹಾಕಿದ್ರೆ ನಾನು ನೀರಾವರಿ ಒಂದ್ ಎಕರೆಕ 15 ಕಟ್ಟ ಅಂದ್ರೆ ಒಟ್ಟು 22 ತೊಗೊಂಡಿ ನೋಡ್ರಿ 2 ಎಕರೆ. ಒಳ್ಳೆ ಬೀಜ ಪ್ರಮಾಣೀಕೃತ ಬೀಜ ಸಿಕ್ತು ಅಂತೀರಿ? ಹೌದ್ರಿ, ನಿಮ್ಮ ಆರಸ್ಕೇಂದ್ರದಿಂದ ತೊಗೊಂಡಿದ್ರಿ ಬೀಜ. ನಿಮ್ ಪ್ರಶ್ನೆ ಏನು ಕೇಳಿ. ಈಗ ಗೊಬ್ಬರ ಹಾಕಿನ್ರಿ ಸಾಹೇಬ್ರ. ಈಗ ನಮ್ಮ ಕಲ್ಲಪ್ಪ ಬಸಪ್ಪ ಅವರು ಹೇಳ್ದಾಗೆ ಬಿತ್ತನೆ ಬೀಜದಿಂದ ಒಳ್ಳೆ ಇಳುವರಿ ಪಡೆದಿದೆ ಅಂತ ಹೇಳ್ತಾ ಇದ್ದೀರಾ, ಅದು ಒಳ್ಳೇದಾಗ್ಲಿ, ಧನ್ಯವಾದಗಳು. ತಮ್ಮ ಅದರಿಂದ ಏನಾದ್ರು ತಮ್ಗೆ ಅನುಕೂಲ ಬಗ್ಗೆ ಈಗ ಬೀಜದಾಗ ಈ ತೊಗರಿ ಇವಾಗ ಆ ಜವಾರಿ ನಾಟಿ ಈ ಕಡೆ ನೀವು ನಾಟಿ ಹಚ್ಚಿರಿ, ನಾವು ಈ ಕಡೆ ಜವಾರಿ ಹಚ್ಚಿರಿ. ಜವಾರಿ ಬೀಜನ ಟೇಸ್ಟ್ ಈ TSDR ತೊಗರಿ ಬೀಜ ಟೇಸ್ಟ್ ಬಹಳ ಡಿಫ್ರೆನ್ಸ್ ಐತ್ರಿ ಸಾಹೇಬ್ರೆ. ಅದಕ್ಕೆ ಇಳುವರಿ ಜಾಸ್ತಿ ಕೊಡ್ತೈತಿ ಒಬ್ಬಂಟ್ರಿ. ಟೇಸ್ಟಿಂಗ್ ಒಳಗ ಕಡಿಮೆ ಇದೆ ಅಂತೀರಿ? ಕಡಿಮೆ ಇದೆ, ಜವಾರಿಯಲ್ಲಿ ಜಾಸ್ತಿ ಇದೆ. ಸರ್, ಈಗ ಟಿ ಎಸ್ 3R ನಲ್ಲಿ ಜವಾರಿ ಅಂದ್ರೆ ಮತ್ತೆ ಇದು ಹೈಬ್ರಿಡ್ ಅಂತ ಬರೋದಿಲ್ಲ, ಅದೇನು ಸುಧಾರಿತ ತಳಿಯಾಗಿರ್ತದೆ, ಅದು ಒಂದೇ ಪ್ರಮಾಣ ಒಂದೇ ರೀತಿ ಗುಣಮಟ್ಟವನ್ನು ಹೊಂದಿರುವಂತದ್ದು ತಳಿ ಅದು ಟಿ ಎಸ್ 3R. ಹಾಗಾಗಿ ಅದು ಅದರ ಒಂದು ತಾವು ಹೇಳ್ದಾಗೆ ಟೇಸ್ಟ್ ಗುಣಮಟ್ಟ ಮತ್ತೆ ಇಳುವರಿ ಕೂಡ ತಾವು ಹೇಳ್ತಾ ಇದ್ದೀರಾ, ಇಳುವರಿ ಅಂತ ಚೆನ್ನಾಗಿದೆ ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೀರಾ. ಮತ್ತೆ ಅದನ್ನ ತಾವು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬೆಳೆಯಬಹುದಕ್ಕೆ ನಮ್ಮ ಅಭ್ಯಂತರ ಏನಿರೋದಿಲ್ಲ ಸರ್, ತಾವು ಬೆಳೆಯಬಹುದು. ಸರ್, ನಮಗೆ ಈಗ ಸ್ವಲ್ಪ ನಾಟಿ ಬೀಜ ಯಾವ್ದೇ ಇರಲಿ, ಕಡಲಿ ಮತ್ತೆ ಕುಸುಬಿ ಮತ್ತೆ ನಾಟಿ ಬೀಜ ಈಗ ಸಿಗ್ತಾವಂತ ಸರ್ ಎಲ್ಲಿಯಾದ್ರೂ ನಾವು ಹುಡುಕಿದ್ರೆ? ಎಣ್ಣೆ ಕಾಳುಗಳ ಬೀಜ ಸರ್, ಈಗ ನಮ್ಮ ನಮ್ಮ ಕರ್ನಾಟಕ ರಾಜ್ಯ ಬೀಜ ನಿಗಮ ವತಿಯಿಂದ ನಾವೇನು ಸುಧಾರಿತ ತಳಿಗಳನ್ನ ಮಾತ್ರ ನಾವು ಬೀಜೋತ್ಪನ್ನ ತಗೊಂಡು ಅದನ್ನ ಕೊಳ್ಳುವಂತ ವ್ಯವಸ್ಥೆ ಮಾಡ್ತಾ ಇದೀವಿ. ಈ ನಾಟಿ ತಳಿಗಳ ಬೀಜಗಳಿಗೇನಾದ್ರು ಬೇಕು ಅಂದ್ರೆ ಅದೇ ಆದಂತ ಕೆಲವೊಂದು ಸಂಘ ಸಂಸ್ಥೆಗಳು ಸಂರಕ್ಷಣೆ ಮಾಡುವಂತ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾವೆ. ಮತ್ತೆ ಜೊತೆಗೆ ಈ ಒಂದು ನಮ್ಮ ಈ ರೈತ ಉತ್ಪಾದಕ ಸಂಸ್ಥೆಗಳು ಕೂಡ ಒಂದು ಈ ಒಂದು ನಾಟಿ ತಳಿಗಳನ್ನ ಸಂರಕ್ಷಣೆ ಮಾಡುವಂತದ್ದು, ಕೆಲವರು ಪ್ರಗತಿಪರ ರೈತರು ಕೂಡ ಒಂದು ಈ ನಾಟಿ ಮತ್ತೆ ನಮ್ಮ ಪಾರಂಪರಿಕವಾಗಿ ಬಂದಂತ ಮತ್ತೆ ಹಳೆಯ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬೆಳೀತಿದ್ದವಂತ ವಿವಿಧ ಬೆಳೆ ತಳಿಗಳ ಬಿತ್ತನೆ ಬೀಜಗಳನ್ನ ಶೇಖರಣೆ ಮಾಡೋ ಒಂದು ಇದರಲ್ಲಿ ತೊಡಗಿಸಿಕೊಂಡಿದ್ದೆ. ಜೊತೆಗೆ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾನಿಲಯಗಳು ಕೂಡ ಕೆಲವೊಂದು ಈ ನಾಟಿ ತಳಿಗಳನ್ನ ಸಂರಕ್ಷಣೆ ಮಾಡುವ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾವೆ. ಅವರನ್ನ ಸಂಪರ್ಕಿಸಿದಲ್ಲಿ ತಮಗೆ ಬಿತ್ತನೆ ಬೀಜ ಲಭ್ಯವಾಗುತ್ತೆ ಸರ್. ತಮ್ಮ ಸದಭಿರುಚಿಗೆ ಧನ್ಯವಾದಗಳು ಸರ್. ಈಗ ತಮಗೆ ಅದೇ ನಾನು ಎಲ್ಲಿ ಲಭ್ಯವಾಗಬಹುದು ಅಂತ ಹೇಳಿದ್ದೀನಿ, ಅದು ಕೃಷಿ ವಿಶ್ವದಿನಗಳನ್ನ ಅಲ್ಲಿ ಹಳೆಯ ಒಂದು ನಮ್ಮ ಟ್ರೆಡಿಷನಲ್ ವೆರೈಟಿಗಳನ್ನ ಸಂರಕ್ಷಣೆ ಮಾಡುವಂತ ಇದಿರ್ತದೆ, ಯೋಜನೆ ಇರ್ತದೆ, ಕೃಷಿ ವಿಜ್ಞಾನ ಕೇಂದ್ರ ವಿಜ್ಞಾನ ಕೇಂದ್ರಗಳು ಇರ್ತವೆ. ಮತ್ತೆ ಪ್ರಗತಿ ಅಲ್ಲಿ ನೀವು ಭೇಟಿ ಮಾಡಿ ಕೇಳಿದ್ರೆ ಸಿಗ್ತದೆ ಅಂತ ಸರ್ ಹೇಳ್ತಾರೆ. ಧನ್ಯವಾದಗಳು ತಳವಾರ ಅವರೇ. ಆಯ್ತು ಆಯ್ತು, ಧನ್ಯವಾದಗಳು, ನಮಸ್ಕಾರ. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮ. ಬೀಜ ನಿಗಮದ ವತಿಯಿಂದ ಬಿತ್ತನೆ ಬೀಜದ ಪೂರೈಕೆಯಲ್ಲಿ ಬೀಜ ನಿಗಮದ ಪಾತ್ರ, ಇದ್ರ ಬಗ್ಗೆ ಪ್ರಶ್ನೆ ಕೇಳಿ. ಹೇಳಿ ಸರ್, ಹೆಸರು ಹೇಳಿ, ಎಲ್ಲಿಂದ ಕೇಳ್ತಾ ಇದೆ? ಹೆಸರು ಹೇಳಿ ಸರ್, ಎಲ್ಲಿಂದ? ನಮಸ್ತೆ ಹೇಳಿ. ನಮಸ್ಕಾರ ಸರ್, ನಾವು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ರೇಣುಕಾಪುರದಿಂದ ಸರ್, ಈರಣ್ಣ ಅಂತೇಳಿ. ಕೇಳಿ ಈರಣ್ಣ ಅವ್ರ ಪ್ರಶ್ನೆನ ಸರ್. ಈಗ ಈ ಬಿತ್ತನೆ ಬೀಜನೆಗಳು ಅಂತ ಹೇಳ್ತಾ ಇದ್ರ, ಮೊದಲಿಗೆ ರಾಮಕೃಷ್ಣ ಸರ್ ಅವ್ರಿಗೆ ಮತ್ತೆ ತುಂಬಾ ಪಗೋದ್ರಿ ಸರ್, ನಮ್ಮೊಂದು ನಮಸ್ಕಾರ. ನಮಸ್ಕಾರ ರೀ. ನಮಸ್ತೆ ಸರ್. ಈಗ ಎಣ್ಣೆ ಕಾಳುಗಳು ಬೀಜಗಳನ್ನ ಹೋಬಳಿ ಮಟ್ಟದಲ್ಲೇ ಅಲ್ದಲೆ ಮತ್ತೆ ಈ ಗ್ರಾಮ ಪಂಚಾಯತಿಯಲ್ಲಿ ಅಥವಾ ತರ ಏನಾದ್ರೂ ಕೊಡ್ತಾರಂತಕ್ಕಂಥದ್ದು ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ, ಈ ಶೇಂಗಾ ಬೀಜಗಳನ್ನ ಏನು ರೇಟ್ ಅಲ್ಲಿ ನಿಮ್ಮ ಒಂದು ಇದ್ರಲ್ಲಿ ಸಿಗುತ್ತೆ ಅಂತಕ್ಕಂಥದ್ದು ನನ್ನ ಒಂದು ಪ್ರಶ್ನೆ ಸರ್. ಈರಣ್ಣ ಸರ್ ನಮಸ್ತೆ. ಈಗ ನಮ್ಮಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಏನು ಬೀಜೋತ್ಪನ್ನ ಕೈಗೊಂಡಂತ ಬಿತ್ತನೆ ಬೀಜಗಳನ್ನ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಮೂಲಕ ಕೊಡುವಂತ ವ್ಯವಸ್ಥೆ ಇರ್ತದೆ ಒಂದು. ಎರಡನೇದು, ಅಲ್ಲಿ ಬೇಡಿಕೆ ಅನುಸಾರವಾಗಿ ಹತ್ತಿರದಲ್ಲಿ ನಮ್ಮ ರೈತ ಸಂಪರ್ಕದ ಒಂದು ರೈತರಿಗೆ ಅವ್ರನ್ನ ಸಂಪರ್ಕ ಮಾಡಿ ರೈತರ ಸಂಪರ್ಕದಲ್ಲಿ ಬಂದು ಭೇಟಿ ಮಾಡಿ ತಗೊಂಡು ಹೋಗಕ್ಕೆ ಆಗಲಿಲ್ಲ ಅಂತ ಸಂದರ್ಭದಲ್ಲಿ ನಮ್ಮ ಕೃಷಿ ಇಲಾಖೆ ವತಿಯಿಂದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲೂ ಕೂಡ ಅಡಿಷನಲ್ ಪಾಯಿಂಟ್ ಅಂತ ಮಾಡಿ ಅಲ್ಲಿ ಕೂಡ ಬಿತ್ತನೆ ಬೀಜವನ್ನು ರೈತರಿಗೆ ಒದಗಿಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಾರೆ. ಜೊತೆಗೆ ತಾವು ಹೇಳಿದಾಗ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲೇ ಅವು ಬರೋದ್ರಿಂದ ತಮಗೆ ಅಲ್ಲಿ ಪಡ್ಕೊಳ್ಳೋದು ಸೂಕ್ತ ಅಂತ ನನ್ನ ಭಾವನೆ. ಇನ್ನು ತಾವು ಈ ನೆಲಗಡಲ ದರಗಳ ಬಗ್ಗೆ ಕೇಳಿದ್ರಿ, ಅದೇನಂತಂದ್ರೆ ಈಗ ನಮಗೆ ಸದ್ಯ ಪ್ರಸ್ತುತ KS6 ಇರ್ಬೋದು, ಆಮೇಲೆ TME2 ಇರ್ಬೋದು, ಅದು 8,000 ರೂಪಾಯಿ ಪರ್ ಕ್ವಿಂಟಾಲ್ ಅಂತ ನಾವು ಬಿತ್ತನೆ ಬೀಜದ ಕೊಡುವಂತ ವ್ಯವಸ್ಥೆ ಮಾಡಿರ್ತೀವಿ. 8000 ರೂಪಾಯಿ ಪ್ರತಿ ಕ್ವಿಂಟಲ್ ರೀ. ಓಕೆ, ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಹಲೋ ನಮಸ್ಕಾರ ಬುದ್ಧಿ, ಆಕಾಶವಾಣಿ. ಹಾ ನಮಸ್ಕಾರ, ಹೆಸರು ಹೇಳಿ ಸರ್, ಎಲ್ಲಿಂದ ಬುದ್ಧಿ? ನಾವು ಲಕ್ಷ್ಮೀ, ಮೈಸೂರು ತಾಲೂಕು, ಮೈಸೂರು ಜಿಲ್ಲೆ ಲಕ್ಷ್ಮೀಪುರದಿಂದ ಕೇಳಿ. ಈಗ ಕನ್ನಮಡಿ ಕಟ್ಟೆ ನೀರು ತುಂಬೋಗ್ಬಿಟ್ಟಿದೆ, ನಮ್ ಗದ್ದೆ ಎಲ್ಲ ಒಸಿ ಆಗ್ಬಿಟ್ಟವೆ, ಒಣವೆ ಒಣಗಿಸಿ ಹಾಕಿಲ್ಲ. ಈಗ ನೀರಾಗಿ ಹಾಕ್ಬೇಕು. ಈಗ ನೀರಾಗಿ ಹಾಕ್ಬೇಕಾದ್ರೆ ಅದು ಉಣಿ ಹಾಕ್ಬಿಟ್ಟು ಮಳೆ ಕಡಿಮೆ ಹಾಕ್ಬೇಕು, ಅಥವಾ ಮಾಮೂಲಿ ಭತ್ತನೆ ಹಾಕ್ಬಿಟ್ಟು ಮಳೆ ಇದ್ ಮಾಡ್ಕೋಬೋದೆ ಭೂಮಿಗೆ? ಸರ್, ಈಗ ಕೆಸರು ಮಡಿ ಮಾಡ್ಬೇಕಾದ್ರೆ ತಮ್ಗೆಲ್ಲ ಗೊತ್ತಿದೆ, ರೈತರಿಗೆ ಅನುಭವ ಇರ್ತದೆ. ಅದೇನಂದ್ರೆ ನಾವು ಮೊಳಕೆ ಕುಡಿ ಮೊಳಕೆ ರೀತಿ ನಾವು ನೀರನ್ನ, ಸಾರಿ, ಬಿತ್ತನೆ ಬೀಜನ ತಂದು ನೀರಿನಲ್ಲಿ ನೆನೆ ಹಾಕಿ ಅದು ಆಮೇಲೆ ಬಿಸಿ ನೀರು ಸಾಕವನ್ನು ಕೊಟ್ಟು ಸ್ವಲ್ಪ ಕುಡಿ ಮೊಳಕೆ ಬಂದಂತ ಬಿತ್ತನೆ ಬಿತ್ತನೆ ಬೀಜಗಳನ್ನ ನಾವು ಒಟ್ಟಿಗೆ ಅಂದ್ರೆ ಸಸಿ ಮಡಿ ಮಾಡ್ಲಿಕ್ಕೆ ಉಪಯೋಗಿಸೋದು ಸೂಕ್ತ ಅನ್ನೋದು ನಮ್ಮ ಭಾವನೆ. ಹಲೋ, ಹಲೋ, ಆಯ್ತು ಬುದ್ಧಿ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ಬೀಜ ನಿಗಮದ ಪಾತ್ರ ಈ ಕುರಿತು ಪ್ರಶ್ನೆಗಳು. ನಮಸ್ಕಾರ, ಕೇಳಿ. ಮಂಡ್ಯ ತಾಲೂಕು ದುದ್ದವಳಿಂದ ಉಲ್ಲಿಕೆರೆ. ಹಾ, ಕೇಳಿ ಪ್ರಶ್ನೆನ. ಕೇಳಿ, ರೇಡಿಯೋ ಸೆಟ್ ದೂರ ಇಟ್ಟು ಮಾತಾಡಿ ಸರ್. ಕೇಳ್ತಾ ಇಲ್ಲ. ಕೃಷಿ ಇಲಾಖೆ ಕೈಯಲ್ಲಿ ಸಬ್ಸಿಡಿ ಇರ್ತದೆ ಸರ್? ಹೌದು. ಏನ್ ಸಬ್ಸಿಡಿ ಸಿಗ್ತದೆ ಸರ್? ಯಾವ ಬೆಳೆಗೆ ಸಂಬಂಧಪಟ್ಟ ಹಾಗೆ ಕೇಳ್ತಿದ್ದೀರಾ ತಾವು? ಭತ್ತ ಸರ್. ಭತ್ತ ಈಗ ಅಲ್ಲಿ ಪ್ರತಿ ಇದಕ್ಕೆ ಏನು ಕೆಜಿಗೆ 8 ರೂಪಾಯಿ ಸಹಾಯಧನವನ್ನು ಕೊಡುವಂತ ವ್ಯವಸ್ಥೆ ಇರ್ತದೆ. ಇನ್ನು ಉಳಿಕೆದಂತೆ ತಾವು ಪಾವತಿ ಮಾಡಬೇಕಾಗತ್ತೆ ಸರ್. ಆರ್ಟಿಸಿ ತಗೋಬೇಕು. ತಾವು ಬಿತ್ತನೆ ಬೀಜನ ಪಡೆಯಕ್ಕೆ ರೈತ ಸಂಪರ್ಕಕ್ಕೆ ಭೇಟಿ ನೀಡಿದಾಗ ತಾವು ಏನೊಂದಿಗೆ ಫ್ರೂಟ್ಸ್ ಐಡಿನಲ್ಲಿ ತಾವು ರಿಜಿಸ್ಟರ್ ಆಗಿರ್ತೀರಾ? ಏನು ಒಂದು ಆ ಐ ಡಿ ತಗೊಂಡು ಹೋದ್ರೂ ಸಾಕಾಗ್ತದೆ, ಇಲ್ಲಾಂದ್ರೆ ಆರ್ಟಿಸಿ ಮತ್ತೆ ಜೊತೆಗೆ ಒಂದು ಆಧಾರ್ ತಗೊಂಡೋಗಿ ಅದು ಅಂದ್ರೆ ಆಧಾರನ್ನ ಏನಕ್ಕೆ ನಾವು ಹೇಳ್ತೀವಿ ಅಂದ್ರೆ ಒಂದು ಪ್ರತಿಯನ್ನು ತಗೊಂಡೋದ್ರೆ ಅಲ್ಲಿ ನಾವು ಫ್ರೂಟ್ಸ್ ಐಡಿನಲ್ಲಿ ನಿಮ್ದು ಆಧಾರ್ ಲಿಂಕ್ ಆಗಿರೋದ್ರಿಂದ ಅನುಕೂಲ ಆಗ್ತದೆ. ನಮ್ಮ ರೈತರು ಇವ್ರಿಗೆ ಎಷ್ಟು ಎಕ್ಸ್ಟೆಂಟ್ ಅಂದ್ರೆ ಎಷ್ಟು ವಿಸ್ತೀರ್ಣ ಇದೆ, ಎಷ್ಟು ಪ್ರಮಾಣದ ಬಿತ್ತನೆ ಬೀಜನ ನಮ್ಮ ರೈತ ಕೊಡಬಹುದು ಅನ್ನೋದ್ರಲ್ಲಿ ಗೊತ್ತಾಗ್ತದೆ. ಆ ಒಂದು ಉದ್ದೇಶದಿಂದ ನೀವು ಆರ್ ಟಿ ಸಿ ಅಥವಾ ಆಧಾರ್ ಪ್ರತಿಯನ್ನು ತೆಗೆದುಕೊಂಡ್ರೆ ಅನುಕೂಲ ಆಗ್ತದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ, ಹಲೋ, ಹಾ ಹೆಸರು ಹೇಳಿ ಸರ್, ಎಲ್ಲಿಂದ? ಸರ್, ಹಾಸನ್ ಜಿಲ್ಲೆ ಹಾಸನ್ ತಾಲೂಕು ಮರ್ಕೋಲಿ ಗ್ರಾಮದಿಂದ ಮಾತಾಡ್ತಾ ಇದ್ದೀನಿ ಸರ್. ಹೆಸರು? ನನ್ನ ಹೆಸರು ಸೂರಪ್ಪ ಅಂತ ಹೇಳಿ. ಕೇಳಿ ಪ್ರಶ್ನೆ. ಹಾಸನ್ ಜಿಲ್ಲೆನಲ್ಲಿ ಹಾಕಿರ್ತಕ್ಕಂತ ತಾಲೂಕಲ್ಲಿ ಮುಸ್ಕಿನ್ ಜೋಳ ಎಲ್ಲ ಪೂರ್ತಿ ರೋಗ ಬಂದಿದೆಯಲ್ಲ ಸರ್, ಅದ್ ಏನು ಪ್ರಾಬ್ಲಮ್ ಸರ್ ಅದು? ಸರ್, ಅದು ಈಗ ಸದ್ಯ ತಮಗೆ ಗೊತ್ತಿರೋ ಬಿಳಿ ಸುರುಳಿ ರೋಗ ಅಂತೇಳಿ ಐಡೆಂಟಿಫೈ ಆಗಿದೆ. ಈಗ ಅದಕ್ಕೆ ಅಲ್ಲಿಂದ ನಮ್ಮ ಇದು ಕೃಷಿ ಇಲಾಖೆ ವತಿಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಅದರ ನಿಯಂತ್ರಣಕ್ಕೆ ಕ್ರಮವನ್ನ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಅದು ಯಾವ ರೀತಿ ಏನು ಹತೋಟಿ ಮಾಡಬೇಕು ಅನ್ನೋದನ್ನ ಕೂಡ ಸಾಕಷ್ಟು ಹೆಚ್ಚಿನ ಪ್ರಮಾಣ ರೈತರಿಗೆ ಮನವರಿಕೆಯನ್ನು ಮಾಡಿಕೊಳ್ಳಿಕ್ಕೆ ಕ್ರಮ ವಹಿಸಿದ್ದಾರೆ ಸರ್. ತಾವು ಹತ್ತಿರದ ರೈತ ಸಂಪರ್ಕಗಳನ್ನ ಭೇಟಿ ಮಾಡೋದು ತಮಗೆ ಸಂಪೂರ್ಣ ಮಾಹಿತಿ ಲಭ್ಯವಾಗುತ್ತೆ ಸರ್. 8 ಎಕರೆನಲ್ಲೂ ಕೂಡ ಏನು ಇಲ್ಲ ಸರ್, ಆ ತರ ಒಂಥರ ಬಿಳಿಯಾಗಿ ನಿಂತಿರೋದು ಕೂಡ ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಅನಾಹುತ ಆಗಿದೆಯಲ್ಲ ಸರ್, ಅದಕ್ಕೇನಾದರೂ ಮತ್ತೆ ಮನೆಗೆ ಬಿಟ್ಟಿದೆ ಆ ತರ ರೋಗ ಬಂದೋಗಿದೆಯಲ್ಲ ಯಾವಷ್ಟು ಬರದೆ ಇರೋದ್ರಿಂದ. ಮತ್ತೆ ಅವ್ರು ಕೊಟ್ಟರೆ ಬೀಜದ ಪ್ಯಾಕೆಟ್ ಮೇಲೆ ISI ಗುರುತಿಲ್ಲ ಏನಿಲ್ಲ, ಕೇಳಿದ್ರೆ ನಾವು ಕೊಡ್ಬೇಕಾದ್ರೆ ನಿಮ್ಗೆ ಖಾತ್ರಿ ಇಲ್ಲ ಕಣ್ರಿ ಅಂತ ಹೇಳ್ತಾರೆ ಅವ್ರು ಕೊಟ್ಟರೆ ಕಂಪನಿಯವರು. ಅದಕ್ಕೆ ಉತ್ತರ ಏನ್ ಸರ್ ಅದಕ್ಕೆ? ಅದಕ್ಕೆ ಸರ್ ಅದೇ ತಕ್ಷಣ ತಾವು ಏನಂದ್ರೆ ಈಗ ಆಲ್ರೆಡಿ ಅದು ಎಲ್ಲ ನಮ್ಮ ಇದು ಕೃಷಿ ಇಲಾಖೆ ಗಮನಕ್ಕೆ ಬಂದಿರೋದ್ರಿಂದ ಮತ್ತೆ ಅದ್ರ ಬಗ್ಗೆ ಎಲ್ಲ ಕ್ರಮ ವಹಿಸಿರೋದ್ರಿಂದ ತಾವು ಹತ್ತಿರ ರೈತ ಸಂಪರ್ಕ ಕೇಂದ್ರಗಳನ್ನ ಭೇಟಿ ಮಾಡೋದು ಸೂಕ್ತ ಅನ್ನೋದು ನಮ್ಮ ಭಾವನೆ ಸರ್. ನಾವು ಕರ್ನಾಟಕ ರಾಜ್ಯ ಬೀಜ ನಿಗಮಕ್ಕೆ ಸಂಬಂಧಪಟ್ಟಾಗಿ ನಾವು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದೀವಿ. ತಾವು ಇದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿನ ತಾವು ಅಲ್ಲಿ ಪಡ್ಕೊಳ್ಳೋದು ಉತ್ತಮ ಅಂತ. ಅದು ನಿಮ್ಗೆ ನಿಮ್ಮ ಇದಕ್ಕೆ ಬರಲ್ಲ ಸರ್, ಫ್ರೇಮ್ವರ್ಕ್ ಬರಲ್ವಾ? ನಮ್ಮ ನಾವು ಅದು ಮುಸ್ಕಿನ ಜೋಳ ನಾವೇನು ಬೀಜೋತ್ಪನ್ನ ತೆಗೆದುಕೊಳ್ಳೋದಿಲ್ಲ, ಮತ್ತೆ ನಾವು ಅದನ್ನ ವಿತರಣೆ ಕೂಡ ಮಾಡೋದಕ್ಕೆ ಹೋಗೋದಿಲ್ಲ ಸರ್. ಮಾಡಿರೋದಿಲ್ಲ. ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ. ನಮಸ್ಕಾರ. ನಮಸ್ತೆ, ಹೆಸರು ಹೇಳಿ ಸರ್, ಎಲ್ಲಿಂದ? ಸರ್, ನಾವು ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕು ಹೆಜ್ಜೇರಿ ಗ್ರಾಮದಿಂದ ಸಾಜನ್ ಪಟೇಲ್ ಅಂತ. ಕೇಳಿ ಪಾಟೀಲ್ ರೀ.

ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಸಮಾಜ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಬೆಳ್ಳಿ ಬೆಟ್ಟಗಳ ಮೇಲೆ ಓಡಾಡಿದವೋ ಚಂದ್ರಮನೆ, ಮಾಡದ ಕತ್ತಲ ಗವಿಗೆ ಕಣ್ಣಾದೆ ಎಲ್ಲೋ ನೀನು. ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ರಾಜ್ಯವ್ಯಾಪಿ ಜಾಲದಲ್ಲಿ ಮನೆ ಮನೆಯ ಹಣತೆ. ಆತ್ಮೀಯ ಕೇಳುಗ ಶ್ರೋತೃ ಬಾಂಧವರಿ, ಜೀವಾಮೃತ ಇದು ಜೀವಾಮೃತ ಸಂಜೀವಿನಿ ಆಯುರ್ವೇದ ಜೀವಾಮೃತ ಪ್ರತಿ ಶುಕ್ರವಾರ ಬೆಳಿಗ್ಗೆ 9:15 ಹಾಗೂ ರಾತ್ರಿ 8:00 ಪ್ರಸಾರವಾಗಲಿದೆ. ಪ್ರಾಯೋಜಕರು ಸಂಜೀವಿನಿ ಆಯುರ್ವೇದ ಕಾಲೇಜು ಹಾಗೂ ಆಸ್ಪತ್ರೆ, ಗೋಕುಲ ರಸ್ತೆ, ಹುಬ್ಬಳ್ಳಿ. ಜೀವಾಮೃತ ಇದು ಜೀವಾಮೃತ. ಆತ್ಮೀಯ ಕೇಳುಗರೆ, ಅಂಗೈಯಲ್ಲಿ ಆಯುರ್ವೇದ, ನಿಮ್ಮ ನೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಮತ್ತೆ ಆರಂಭವಾಗಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಅಂಗೈಯಲ್ಲಿ ಆಯುರ್ವೇದ. ಅಂಗೈಯಲ್ಲಿ ಆಯುರ್ವೇದ ಸರಣಿ 3. ಇದೇ ರವಿವಾರ ಜೂನ್ 1 ಪ್ರತಿ ರವಿವಾರ ಬೆಳಿಗ್ಗೆ 8:30 ಹಾಗೂ ಸಂಜೆ 7:00 ಕೃಷಿರಂಗದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಅಂಗೈಯಲ್ಲಿ ಆಯುರ್ವೇದ. ಪ್ರಾಯೋಜಕರು ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ಹೆಗ್ಗೇರಿ, ಹುಬ್ಬಳ್ಳಿ. ಅಂಗೈಯಲ್ಲಿ ಆಯುರ್ವೇದ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಈಗ ಬಾಗಲಕೋಟೆಯ ನವನಗರದ ಪಾಂಡುರಂಗ ಅಂಬಾಜಿ ಸುಗತೇಕರ್ ಮತ್ತು ಸಂಗಡಿಗರಿಂದ ಗೊಂದಲಿಗರ ಪದ. ಶಾಂಭವಿ ದೇವಿ ಎಲ್ಲರಿಗೆಲ್ಲಮ್ಮ, ಪರಶುರಾಮನ ತಾಯಮ್ಮ, ದೇವಿ ಎಲ್ಲರಿಗೆಲ್ಲಮ್ಮ, ಪರಶುರಾಮನ ತಾಯಮ್ಮ, ದೇವಿ ಅಂಬಾ ಪಾರ್ವತಿ ಅವತಾರ ದೇವಿ ತೊಟ್ಟಿ, ಪಾರ್ವತಿ ಅವತಾರ ದೇವಿ ತೊಟ್ಟಿ, ಅಲ್ಲಿ ಭಸ್ಮಸುರನ ಕಣ್ಣಿಗೆ ನಟ್ಟಿ, ಮರ್ದನ ಮಾಡಕ್ರಿ ಭಸ್ಮಸುರನ ಕಣ್ಣಿಗೆ ನಟ್ಟಿ, ಮೂವದಿಂದಲ್ಲಿ ದುಷ್ಟರನ ಸುಟ್ಟಿ, ಮೂವದಿಂದಲ್ಲಿ ದುಷ್ಟರನ ಸುಟ್ಟಿ, ದೇವಿ ಎಲ್ಲರಿಗೆಲ್ಲಮ್ಮ, ಪರಶುರಾಮನ ತಾಯಮ್ಮ, ಸೀತಾಮಾತಿನೊಳಗೆ ಕೂಸಾಗಿ ಹುಟ್ಟಿ ಮಾಯಿ, ಸೀತಾಮಾತಿನೊಳಗೆ ಕೂಸಾಗಿ ಹುಟ್ಟಿ, ಕೈಕೋ ದೇವಿ ಮನಸ್ಸಿನಲ್ಲಿ ಆಸೆ ಹೊಟ್ಟಿ, ಕೈಕೋ ದೇವಿ ಮನಸ್ಸಿನಲ್ಲಿ ಆಸೆ ಹೊಟ್ಟಿ, ಕೈ ಕಾಣ ಕುಂತ ಶ್ರೀರಾಮಗ ವನವಾಸ ಕೊಟ್ಟಿ, ಶ್ರೀರಾಮಗ ವನವಾಸ ಕೊಟ್ಟಿ, ದೇವಿ ಎಲ್ಲರಿಗೆಲ್ಲಮ್ಮ, ಪರಶುರಾಮನ ತಾಯಮ್ಮ, ದೇವಿ ಅಲ್ಲಿಂದ ಪಂಚಾಲ ದ್ರೌಪದಿ ಆಗಿದೆ ಹುಟ್ಟಿ, ಪಂಚಾಲ ದ್ರೌಪದಿ ಪಂಚ ಪಾಂಡವರನ್ನ ಉದ್ಧಾರ ಮಾಡಿದಳು, ಕೌರವರ ನಾಶ ಮಾಡಿದಳು, ಅಂಬ ಪಂಚಾಲ ದ್ರೌಪದಿ ಆಗಿದೆ ಹುಟ್ಟಿ, ಕೌರವರು ಅಂಶೇನ ಅಳೆದವಿಟ್ಟಿ, ಅಂಬ ಕೌರವರು ಅಂಶೇನ ಅಳೆದವಿಟ್ಟಿ, ದುಷ್ಟ ಕೀಟಗನ ಶೀಳಿಸಿ ಬಿಟ್ಟಿ, ದುಷ್ಟ ದುರ್ಯೋಧನನ ಕೀಟಗನ ಶೀಳಿಸಿ ಬಿಟ್ಟಿ, ದೇವಿ ಎಲ್ಲರಿಗೆಲ್ಲಮ್ಮ, ಗಡಿಚರಣಕ್ಕೆ ರೇಣುಕು ರಾಜನ ಉದರಲ್ಲಿ ಹುಟ್ಟಿ, ರೇಣುಕು ರಾಜನ ಅಗ್ನಿ ಕುಂಡಾರಿ ಒಳಗೆ ಪ್ರಬೋಲಾದಿ, ಏಳ ಕೊಳ್ಳಕ್ಕ ಆಗೆವ ಗಟ್ಟಿ, ಅಂಬ ಏಳ ಕೊಳ್ಳಕ್ಕ ಆಗೆಲ್ಲ ಗಟ್ಟಿ, ಅಂಬ ಸಿದ್ಧರನ ಗವಿ ಗುಂಡ ಜಡದಿ, ಮಾಮ ಸಿದ್ಧರನ ಗವಿ ಗುಂಡ ಜಡದಿ, ದೇವಿ ಎಲ್ಲರಿಗೆಲ್ಲಮ್ಮ, ಪರಶುರಾಮನ ತಾಯಮ್ಮ, ದೇವಿ ವಸ್ತಲ ಉಣವಿಗೆ ಕಂಡ್ಯಾಗಿ ಹುಟ್ಟಿ, ಯಾವ ಉಣದಿರಿ ವಸ್ತಲ ಉಣವಿಗೆ ಕಂಡ್ಯಾಗಿ ಹುಟ್ಟಿ, ಬಣದ ಉಣವಿಗೆ ಮುತ್ತೈದ ಗರತಿ, ಬನದ ಉಣವೀಗೆ ಮುತ್ತೈದ ಗರತಿ ಭಾರತ ಬೆಳೆದಿಂಗಳದಾಗ ಆದ್ಯವ್ವ ಗಟ್ಟಿ ಭಾರತ ಬೆಳೆದಿಂಗಳದಾಗ ನಂಬಿದ ಭಕ್ತರನ ಆದ್ಯವ್ವ ಗಟ್ಟಿ ನಂಬಿದ ಭಕ್ತರನ ಆದ್ಯವ್ವ ಗಟ್ಟಿ ಅದೇ ತಂದಾಗ ನಿಂದೆ ಆಡಿದವರನ್ನ ನೀ ಎಲ್ಲಿ ಬಿಟ್ಟಿ ಆ